ಅದ ತಿರುವಚನದಿಂದ ಬಳಸ್ತಿದ್ರು ಹೊರತು ಯಾವುದೋ ಒಂದು ಗೂಢಾರ್ಥದಲ್ಲಿ ಬಳಸ್ತಿದ್ರು. ಮುಗಯ್ಯ ಶೂದ್ರ ಏನ್ ಸ್ವಾಮಿ, ನಾನು ಕ್ಷತ್ರಿಯ ಶೂದ್ರ ಅಂತ ನದಿಗೂ ಸಿದ್ಧಿ ಹೇಳಿದ್ರು. ಯಾಕೆಂದ್ರೆ ಅವರಿಗೂ ತಿಳಿದ ಒಂದು ಶೂದ್ರ ಅನ್ನುವ ಶಬ್ದಕ್ಕೆ ಅರ್ಥ ಶೂ ಅಂದ್ರೆ ಶುಕ್ ಅನ್ನುವ ಶಬ್ದದ ರೂಪ. ಶುಕ್ ಅಂದ್ರೆ ಶೋಕ ದುಃಖ. ಆ ಹಂಸ ಕೇಳಿದ ಮಾತನ್ನ ಕೇಳಿ, ಅಯ್ಯೋ ಇವನು ಯಾತ್ರವರು, ಇವನು ತೇಜಸ್ಸನ್ನು ದಾಟಿದ್ರೆ ಏನಾಗುತ್ತೆ, ಏನ್ ಮಹಾ ಇನ್ನೇನು ರೈಕ್ವನು ಸೈಕ್ವ ನೈಕ್ವನು ಅಂತ ಹೇಳಿಬಿಟ್ಟಿದ್ದಲ್ಲ, ಅದು ಕೇಳಿ ದುಃಖ ಆಗಿದೆ. ಅಯ್ಯೋ ಇಂಥ ಜ್ಞಾನಿಯನ್ನು ನಾನು ನೋಡದೆ ನಾನೇನು ದೊಡ್ಡ ಪುರುಷ ತಗೊಂಡ್ಬಿಟ್ಟಲ್ಲ ಅಂತ ದುಃಖದಿಂದ ಶೂ ಅಂದ್ರೆ ಶುಕ್ ಶುಕ್ ಅನ್ನೋದೇ ಕಕಾರ ರೂಪ ಆಗಿ ದೀರ್ಘಾಕ್ಷರ ಬಂದದ್ದು ನಿರ್ವಚನ. ಶುಕ್ದಿಂದ ಶೋಕದಿಂದ ದ್ರವಣ ಓಡಿ ಬಂದವು. ನೀನು ತಲೆ ವಿಷಯ ಓಡಿ ಬಂದವ, ನಿನ್ನ ಸಂಪತ್ ಕಟ್ಕೊಂಡು ಆಗಿರ್ಬಿಡ್ಬೇಕು ಯಾರು ಬೇಡ. ಶೂದ್ರ ಅಂದ್ರೆ ದುಃಖದಿಂದ ಬಂದವನೇ. ಆ ಸುದ್ದಿ ಕೇಳಿ ಅಯ್ಯೋ ರೈಕು ನನ್ನ ಕಾಣಲಿಲ್ಲವಲ್ಲ ಅಂತ ದುಃಖದಿಂದ ಬಂದವ. ಆ ದುಃಖದಿಂದ ಬಾ, ನೀನು ಶೂದ್ರನಾಗಿ ಬಾ ಅಂತ ನಿನ್ ಕೇಳ್ತೇನೆ. ಈಗ ಶೂದ್ರನಾಗಿ ಬಂದ್ರೆ ನಾನು ನನ್ನ ಸಂಪತ್ತು ಕುದುರೆ ಗಾಡಿ ಗೋಪು ಚಿನ್ನದ ಸರ ಮುತ್ತಿನ ಸರ ಅದೆಲ್ಲ ಬೇಡ. ನೀನು ಆ ಕಳಕಳಿಯ ದುಃಖ, ಒಬ್ಬ ಜ್ಞಾನಿಯನ್ನು ನಾನು ಕಂಡಿಲ್ಲ ಅದರಿಂದ ವಂಚಿತನಾದೆ, ಅಂತ ಜ್ಞಾನಿಯ ಸೇವೆ ಮಾಡಬೇಕು ಅನ್ನೋ ದುಃಖದಿಂದ ಬಾ, ಶೂದ್ರನಾಗಿ ಬಾ, ಅವಾಗ ಹೇಳ್ತೀನಿ. ನೀನು ಶೂದ್ರ ಆದ್ರೂ ಶೂದ್ರನಾಗಿ ಬರಲಿಲ್ಲ, ದುಃಖ ಬಂತು. ಆದ್ರೆ ನೀನು ನಿನ್ನ ಸಿರಿವಂಚಿಕೆಯನ್ನೇ ಮುಂದಿಟ್ಟುಕೊಂಡು ಬಂದಿ, ದುಃಖವನ್ನು ಮುಂದಿಟ್ಟುಕೊಂಡು ಬರಲಿಲ್ಲ. ಹೋಗಯ್ಯ ನವೈವ ಸಹ ಗೋಧಿರಸ್ತು, ನಿನ್ನ ಎಲ್ಲ ಸಂಪತ್ತು ಆ ಚಿನ್ನದ ಮುತ್ತಿನ ಹಾರ ರಥ ಅಶ್ವತ್ಥರಿಯನ್ನು ಕಟ್ಟಿದ ರಥ ಹಸುಗಳೆಲ್ಲ ಹಿಡ್ಕೊಂಡವು. ಸಹಜವಾಗಿ ಆ ಪಶ್ಚಾತ್ತಾಪ ಆಗುದು ಬಿಟ್ಟು ಅವನು ಇನ್ನೂ ಈಗೋ ಪೂರ ಹೋಗಲಿಲ್ಲ. ಬಹಳ ವಿಚಿತ್ರವಾದ ಘಟನೆ ಮುಂದಿದೆ. ಅವರಿಗೆ ನಾನು ಕೊಟ್ಟದ ಆಪ್ತ ಮಾಡಿದ್ದು ಕಮ್ಮಿ, ಇನ್ನೊಂದು ಸ್ವಲ್ಪ ಹೆಚ್ಚು ಹಸುಗಳು, ಇನ್ನೊಂದು ಶುಭಾರಂಕಾರ ಜಾಸ್ತಿ ಕೊಟ್ಟರೆ ಪಾಠ ಹೇಳಿ ಯಾರೋ ಏನೋ ಅಂತ ಅವನು ಒಳಗಿಂದ ಯೋಚನೆ ಪೂರ್ತಿ ಸಾತ್ವಿಕ ಗುಣದ ಉದ್ವೇಷ ಆಗಲಿ ಎನ್ನುವ ರಾಜಸಿಕ್ ಭಾವನೆಯಲ್ಲಿದ್ದಾರೆ. ಮನೆ ಏನಾಯ್ತಪ್ಪ ಅಂತ ಮಗಳು ದೊಡ್ಡ ವ್ಯಕ್ತಿ ಅವನಲ್ಲ ಅವನ ಮಗಳು ನಿಜವಾಗಿ ಪಾಠ ಅಂತ ಶಕ್ತಿಪೂರ್ವಕ ಜೊತೆಗೆ ನಾನು ವಾಸ ಮಾಡ್ತೇನೆ ಇನ್ನೊಂದು ಆಗದು. ಅವರಿಗೆ ಈ ಸಂಪತ್ತು ಬೇಡ ಆಗಿದೆ, ಅಜ್ಞಾನದ ಸಂಪತ್ತು ಬೇಕ. ಅಪ್ಪನಿಗೆ ಹೆಚ್ಚು ಕುಳಿತ ಮಗಳಲ್ಲಿ ಹೆಂಗಸರಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಆಗುತ್ತೆ. ಯಾರೂ ಬರೆಯುತ್ತೆ ವ್ಯಾಖ್ಯಾನಕಾರ ಬರೆಯಲ್ಲ, ಕನ್ನಡದ ಬರೆಯಲ್ಲ, ಕನ್ನಡ ಹಾಗೆ ಬರ್ಬಿಟ್ರೆ ನಮ್ಮ ಅನುವಾದಕರಿಂದ ಹೆಂಗಸರು ದೊಡ್ಡವರಾಗುತ್ತೆ. ಅದಕ್ಕೆ ಯಾರು ಬರೆಯುತ್ತೆ ಆದರೆ ಮನೆ ಪ್ರತಿ ಅಕ್ಷರದಲ್ಲಿ ಆ ಹೆಣ್ಣಿನ ಎತ್ತರವನ್ನು ಇಡೀ ಈ ಅರಮನೆಯ ಸುಖ ಭೋಗವನ್ನು ತೊಳೆದು ಚವನನ ಬೆಲ್ಲ ಹಿಂದೆ ಒಂದು ಸುಖಕ್ಕೆ ಇಡೀ ಅರಮನೆಯ ಸುಖ ಭೋಗವನ್ನು ತೊಳೆದು ಬೀದಿಯಲ್ಲಿ ಅಲೆದಾಡುವ ಇರುವುದಕ್ಕೆ ನೆಲೆ ಇಲ್ಲದ ತಿನ್ನುವುದಕ್ಕೆ ಅನ್ನ ಇಲ್ಲದ ಒಬ್ಬ ಗಾಡಿ ಎಳ್ಕೊಂಡು ಬದುಕುವಂತ ಭಿಕ್ಷುಕನ ಜೊತೆಗೆ ನಾನು ಬದುಕುತ್ತೇನೆ. ಯಾಕೆಂದರೆ ಆ ಜ್ಞಾನ ಮುಖ್ಯ ಅಂತ ಹುಡುಗಿ ಬಂದ್ರಲ್ಲ, ಮನಸ್ಸಿಲ್ಲದ ಮನಸ್ಸಿಲ್ಲದ ಹೇಳ್ತಾರೆ ದುಡಿತರಂ ತದಾದ ಎರಡು ಲಕ್ಷದ ನಾಲ್ಕು ಹೂವುಗಳು ಮತ್ತು ಹುಡುಗಿ ಮಗನ ಹಿಂದೆ ಹೇಳ್ಕೊಂಡ 1,000 ಹೂವುಗಳನ್ನ ಒಂದು ಮುತ್ತಿನ ಸರ ಮತ್ತು ಆಸ್ಪತ್ರೆಯ ರಥ ಪ್ರತಿಚಕ್ರವೇ ಹೋದ ಹೋಗಿ ತಮ್ಮ ಗಣಪನ ಹೇಳಿಕ್ವಾ ಸಹಸ್ರಂತವಾ ಕೊರಳಲ್ಲಿ ಮಾತ್ರ ಶೋಧಿಸಬಹುದಾದ ಅತ್ಯಮೂಲ್ಯವಾದಂತಹ ಸರ ತಂದಿದ್ದೇನೆ. ಮುಂದಿನ ಮಾನೆ ಕ್ಷತ್ರಿಯರ ಕ್ಷತ್ರಿಯರ ಮಾತು ನಡೆಯುವಂತ ಅದರ ಜೊತೆಗೆ ಜಾಯಾಮ್ಗೆ ನನ್ನ ಮಗಳನ್ನು ತಂದಿದ್ದೇನೆ. ಮಗಳನ್ನ ಬರೀ ನಿಮ್ಮ ಪಾಠಗಳಿಗೆ ಅಲ್ಲ ಜಾಯಾಮ್ ನಿಮ್ಮ ಹೆಂಡತಿಯಾಗಿ ಸ್ವೀಕಾರ ಮಾಡಬೇಕು. ಹಾಗೆ ಹೇಳಿಬಿಟ್ಟೆ ನಾನು ಹೋಗಿ ಮತ್ತೆ ಮರಳಿ ಬರಬೇಕು. ಜಾಯಾಮ್ ನಿನಗೆ ಒಬ್ಬ ಸುಂದರಿಯಾದಂತಹ ಪತ್ನಿಯನ್ನು ಕರ್ಕೊಂಡು ಬರ್ತಿದ್ದೇನೆ ಅಷ್ಟೇ ಅಲ್ಲ. ಈ ಇಡೀ ಗ್ರಾಮವನ್ನು ನಿಮ್ಮ ಹೆಸರಿಗೆ ತಂದೆ ಈ ಗ್ರಾಮ ಈ ಗ್ರಾಮದ ಅಧಿಪತಿ ನಿಮಿತ್ತ. ಯಾಕೆಂದ್ರೆ ಮಗಳನ್ನು ಕೊಟ್ಟ ಮೇಲೆ ಅದನ್ನು ಪ್ರಾಪರ್ಟಿ ಮಾಡಿಕೊಳ್ಬೇಕು. ಈ ಗ್ರಾಮ ನಿಮ್ಮ ಹೆಸರಿನಲ್ಲಿ ಮಾಡಿದ್ದೇನೆ. ಅಯ್ಯ ಗ್ರಾಮ ಎಷ್ಟು ದಾಸು ಆಮೇಲೆ ಈ ನನ್ನ ಮಗಳು ಈ ಗ್ರಾಮ ಅದಿಷ್ಟು ತಗೊಂಡು ಆಮೇಲೆ ಅಗ್ನೇವ ಖಂಡಿತವಾಗಿ ರೈಕ್ವನ ವರ್ತನೆ ಮೇಲ್ನೋಟದ ನೋಡಿದ್ರೆ ಎಷ್ಟು ವಿಚಿತ್ರವಾಗಿದೆ. ಆಯ್ತಪ್ಪ ನೀನು ಕೊಟ್ಟ ಎಲ್ಲಾ ಉಡುಗೊರೆಯನ್ನು ಸ್ವೀಕಾರ ಮಾಡಿದ್ದೇನೆ. ಆದರೆ ನಾನು ಪಾಠ ಹೇಳುದು ನಿನಗಲ್ಲ, ಅದೇನೇ ಮುಖೇನ ಅಲಾಪೈಷ ಈ ಮುಖದಿಂದ ಪ್ರಶ್ನೆ ಬರಬೇಕು, ಈ ಮುಖದ ಉತ್ತರ ಕೊಟ್ಟು ಹೆಸರು ಅದ್ ಕೇಳಬೇಕು ಅನ್ನುವಂತೆ. ಅವಾಗ ನಿನ್ನ ಮಗಳ ಮುಖದಲ್ಲಿದ್ದ ನಿನ್ನ ಮುಖದಲ್ಲಿದ್ದ ಯಾರ ಅದನ್ನು ನೀನು ಕೂತ್ಕೇಳ್ಬೋದು. ನಾನು ನಿನ್ನ ಮಗಳಿಗೆ ಮಾತಾಡ್ತೇನೆ ನೀನು ಕೂತ್ಕೇಳು. ಅದೇ ದೈವ ಮುಖೇನ ಅಲಾಪೈಷ ಸಂಭಾಷಣೆ ನಡೆಯುವುದು ಈ ಮುಖದ ಜೊತೆಗೆ, ಈ ಹುಡುಗಿಯ ಮುಖದ ಜೊತೆಗೆ. ಅವರು ಹೇಳ್ತೀನಿ ನಾನು ಈ ಉಪಕರಣ ಕೇಳ್ಕೊಂಡು ಹೋಗು, ಈ ಇಷ್ಟ ಆಯ್ತು ಎಲ್ಲ ಸ್ವೀಕಾರ ಮಾಡಿದ್ರು. ಆ ಗ್ರಾಮ ನಿಂದು ಏನು ದೇಹ ಇದೆ ರೈತೋಪರಣ ಎಸ್ಮಿನ್ ಅಸ್ಮಾನ್ ಅವಸ ದೇಹ ಇದೆ ರೈತೋಪರಣ ಹಣ ಆ ಗ್ರಾಮವೇ ರೈತ ನೆನಪಿ ರಾಜನಿಂದ ವೃತ್ತಕ್ಕೆ ಪಡೆದು ಯಾವ ಗ್ರಾಮದಲ್ಲಿ ನೆಲೆಸಿದನೋ ಅದನ್ನು ಅದನ್ನ ರೈತೋಪರಣ ಅಂತ ಮಹಾವಿಶೇಷ ಮಹಾವಿಶಾಂತ ರಾಜ್ಯದ ಹೆಸರು ಆ ಗ್ರಾಮಕ್ಕೆ ರೈತೋಪರಣ. ಪಕ್ಷದ ಪಾರ್ಟಿಯ ಲೀಡರ್ಸ್ ನ ಹೆಸರು ರಸ್ತೆಗೆ ತಲೆಗಲ್ಲಿ ಅದು ಸಾವಿರಾರು ವರ್ಷದಿಂದ ರೈಕೋಪರ್ಣ ಅಂತ ಹೆಸರು ಆ ಗ್ರಾಮಕ್ಕೆ ಮಹಾವೃಷ ಅಂತ ಮಹಾವೃಷ ಅಂತ ಕಾಶ್ಮೀರದ ಭಾಗ ಅಂತ ಹೇಳ್ತಾರೆ. ಅದು ಖಚಿತವಾಗಿ ಅಂತ ಮಹಾವೃಷದಲ್ಲಿ ರೈಕೋಪರ್ಣ ಅನ್ನುವ ರಾಜ್ಯ ಇವರಿಗಾಗಿ ರಾಜ ಕೊಟ್ಟ ಅನ್ನೋದಕ್ಕೋಸ್ಕರ ಇದ್ರಿಂದ ನಾವು ದಿನಕ್ಕೋಸ್ಕರ ಅಲರಾಡಿಕೊಂಡು ಬೀದಿ ಬದಿ ವಾಸ ಮಾಡ್ತಾ ಇದ್ರು ಇವರಿಗೋಸ್ಕರ ಅಲ್ಲಿ ವಾಸ ಮಾಡಿದ ಮತ್ತು ಇಷ್ಟೆಲ್ಲ ತೊಂದರೆ ಅವರ ಹುಲಿಯನ್ನು ನೋಡಿದ ಮೇಲೆ ತಷ್ಟ ಆಮೇಲೆ ರಾಜನಿಗೆ ಹುಲಿ ಅಂತ ಮುಖವಾಗಿ ಇಟ್ಟುಕೊಂಡು ಅಧ್ಯಾತ್ಮ ನಾನು ಉಪಾಸನೆ ಮಾಡ್ತಕ್ಕಂತ ಅಧ್ಯಾತ್ಮವನ್ನು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ವಿಲಾಸತೆಯನ್ನು ಪೀಠಿಗೆ ಕಥೆಯ ಬೆಳವಣಿಗೆ ಬಹಳ ರೋಚನೆ ಅರ್ಥ ವೈಕೋದಿಂದ ಜ್ಞಾನಶ್ರುತಿ ಸಹಿತವಾದ ಕೈಗಾರಿಯ ರೈಕೋದಿಂದ ಜ್ಞಾನಶ್ರುತಿ ಪವಿತ್ರಾಯಣ ಧ್ವಜ ಏನು ಉಪದೇಶ ಪಡೆದ ಹೆಚ್ಚು ಹೆಚ್ಚು ಅದನ್ನ ನಿರ್ಮಿಸಿಕೊಂಡವಳು ಅವರ ಮಗಳು ಅವರ ಜೊತೆಗೆ ಕೊನೆಯದನ್ನು ಕಚ್ಚಿಸಿಕೊಂಡ ಪಡೆಯುತ್ತಾರೆ. ಅವರಿಗೆ ಮತ್ತೆ ಬಂದ್ರೆ ಅಂತ ಅಪೂರ್ವವಾದ ಹೆಣ್ಮಗಳನ್ನ ಕೊಟ್ಟ ದೇಶ ಅಂತ ರಾಜ ಮಹಾಧಾರ್ಮಿಕರಾದ ರಾಜ. ಆದರೆ ಪ್ರತಿಗುರುಗ ಗೈರಾಡಿ ಹೇಳಿದ್ದ ಎಂದ ಬೀದಿ ಬೀದಿಯಲ್ಲಿ ವಾಸ ಮಾಡಿಕೊಂಡಿದ್ದಂತ ಒಂದು ಜ್ಞಾನಿ ಈ ಒಂದು ಮುಖವೇ ವಿಚಿತ್ರ ಜ್ಞಾನಿಯನ್ನು ಗುರುತಿಸಿಕೊಳ್ಳಿ ಅವ್ರನ್ನ ಯಾರು ಕೇಳೋರು ಶೋ ಇದ್ದಲ್ಲಿ ಏನೋ ಶೋ ಮಾಡಿದ್ದಾರೆ ತುಂಬಾ ಪಕ್ಕ ಯಾರು ಕೇಳು ಕೈಗಾಡಿ ಹೇಳ್ಕೊಂಡಿದ್ದಾರೆ ಕೊನೆಯವರೆಗೂ ಕೈಗಾಡಿ ಹೇಳುವವರೇ ಆಗಿರ್ಬಿಡುದಿಲ್ಲ. ನನ್ನದೇ ಒಂದು ಗ್ರಾಮ ಸಿಕ್ಕಿತು ಅಶ್ವತ್ರೆಯರ ಸಿಕ್ಕಿತು ರಾಣಿ ಸಿಕ್ಕಿತು ರಾಜಕುಮಾರಿ ಮತ್ತೆ ಅಲ್ಲೇ ವಾಸ ಮಾಡಿ ಅದು ಅಲ್ಲಿ ವಾಸ ಮಾಡಲಿಕ್ಕೆ ಕಾರಣ ರಾಜನ ಪ್ರಲೋಭನೆ ಅಲ್ಲ ಹೆಣ್ಣಿನಲ್ಲಿ ಇರತಕ್ಕಂತಹ ಅಧ್ಯಾತ್ಮದ ಪುರುಷಕ್ಕೋಸ್ಕರ ಹೆಣ್ಣಿಗೋಸ್ಕರ ಮತ್ತು ಹೆಣ್ಣಿನ ತಂದೆಗೋಸ್ಕರ ತನ್ನಲ್ಲಿ ಅಂತರಂಗದ ಅಧ್ಯಾತ್ಮವನ್ನ ಬಿಚ್ಚಿಟ್ಟರು. ಅವರ ಫಿಲಾಸಫಿಯನ್ನು ಸಸ್ಯರಾಗಿ ನೋಡೋಣ ಪ್ರಸ್ತಾವನೆಯನ್ನು ಪ್ರಸ್ತಾವ ಮಾಡೋಣ. ಸಹನಾಭವತು ಸಹ ಪುನಂತು ಸಹ ವೀರ್ಯಂಕರವಾವಹೇ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಸಹನಾಭವತು ಜ್ಞಾನಶ್ರುತಿ ಪೌತ್ರಾಯಣ ತನ್ನ ಮಗಳನ್ನು ಕರ್ಕೊಂಡು ಬಂದು ಇವಳನ್ನು ಪತ್ನಿಯಾಗಿ ಸ್ವೀಕರಿಸಬೇಕು ಅಂತ ಕೇಳಿಕೊಂಡು ಅವಾಗ ಸಸ್ಯ ಮುಖಂ ಪೂರ್ವ ವಾಚ ಆ ಮಗಿಯ ಮುಖವನ್ನ ತನ್ನ ಕೈಯಿಂದ ಎತ್ತು ಪರೀಕ್ಷಿಸಿ ನೋಡಿ ಹೇಳಿದ ಆಜಹಾರ ಇವ ಶೂದ್ರ ಅನೇನ ಆಲಾಪೇಶ ಅಜಹಾರ ಈ ಮಹಾಭಿಷ್ಣನ್ನೆಲ್ಲ ತಗೊಂಡೆ ನೀವು ಕೊಟ್ಟ ಉಡುಗೊರೆಯನ್ನು ಸ್ವೀಕಾರ ಮಾಡಿ ಮತ್ತು ಅನೇನೆಯ ಮುಖೇನ ಆಲಾಪಿಸುತ್ತ ಈ ಹುಡುಗಿಯ ಮುಖದಿಂದ ಸಂವಾದ ನಡೆಯಲಿ ಇವಳ ಮುಖವಾಗಿ ಮಾತ್ರವಾಗಿ ಇಟ್ಟುಕೊಂಡು ಸಂವಾದ ನಡೆಯಲಿ ಹೇಳಿದ್ದ ನಾನು ಉಪಾಸನೆ ಮಾಡತಕ್ಕಂತ ಆ ದೇವತೆಯ ಬಗ್ಗೆ ನಿನಗೆ ಹೇಳ್ತೀನಿ ಅನೇನೆಯ ಮುಖೇನ ಈ ಮುಖದಿಂದ ಈ ಮುಖದಿಂದ ಅನ್ನೋದಕ್ಕೆ ಎಲ್ಲರೂ ಬರೆಯೋದು ನೀನು ಕೊಟ್ಟಂತ ಗಾಡಿ ನೀನು ಕೊಟ್ಟಂತ ಚಿನ್ನದ ಸರ ಮತ್ತು ನೀನು ಕೊಟ್ಟಂತ ಎತ್ತುಗಳು ಹಸುಗಳು ಇವುಗಳ ಮುಖದಿಂದ ಅಂತ ಅವನ್ನೆಲ್ಲ ಮೊದಲು ಕೊಟ್ಟದನ್ನು ವಾಪಸ್ ಕಳಿಸಿದ್ದ ಅದೇ ಈ ಅವನು ಅದನ್ನು ಮೊದಲು ಹೇಳಿದರೆ ಅವನು ಆಕೆ ಮುಖವನ್ನು ಎತ್ತಿ ಹಿಡಿದು ನೋಡಿದ ಅಂತ ಅವತ್ತು ಅದೇ ದೈವ ಮುಖೇನ ಅಂತಂದ್ರೆ ಈ ಹುಡುಗಿಯ ಮುಖದಿಂದ ನಿನ್ನ ಆಲಾಪ ನಡೆಯಲಿ ಅವಳು ಮುಖ್ಯವಾದ ಅಧಿಕಾರಿಣಿ ಅವಳ ದ್ವಾರ ನೀನು ಹೇಳ್ತೀನಿ ಅಂತ ಅಲ್ಲಿ ಸಹಜವಾಗಿರುವಂತ ಅದನ್ನು ಯಾರು ಹೇಳೋಲ್ಲ ಎಲ್ಲರೂ ಅದೇನೇ ಮುಖೇನಾಗಿ ನೀನು ಕೊಟ್ಟ ಎತ್ತು ಇದರ ಮುಖದಿಂದ ಎತ್ತಿನ ಮುಖದಿಂದ ಗಾಡಿಯ ಮುಖದಿಂದ ಸಂವಾದ ನೀಡಿ ಅಂತ ಅರ್ಥ ಬರಲಿಲ್ಲ. ಅದೇನಾಗುತ್ತೆ ಅಂದ್ರೆ ಅವರಿಗೆ ಏನೋ ಒಂದು ನಂಬಿಕೆ ವಿರುದ್ಧ ಆಗ್ಬಿಡುತ್ತೆ ಉಪನಿಷತ್ತು ಅವ್ರು ಬೇಕಾದ ಹಾಗೆ ಹೇಳೋದು ಅಂತ ಮಾಡ್ತಾ ಇರ್ತಾರೆ. ಅದೇ ಸರಿ ಹೇಳಿದ ಹೇಳಿ ಒಂದು ಪ್ರವಚನ ಮಾಡಿರ್ತಾರೆ ಅಂದ್ರೆ ತನ್ನ ಅಧ್ಯಾತ್ಮ ಉಪಾಸನೆಯ ಮುಖವನ್ನ ಬಿಚ್ಚಿಕೊಳ್ತಾರೆ. ಇದು ಬಹಳ ಒಂದು ಪೂರ್ವಾದ ಉಪಾಸನೆ ಉಪಾಸನೆ ಅನ್ನೋದು ಎರಡೇ ಸಂಗತಿ, ಪ್ರಾಣದೇವ ಉಪಾಸನೆ ಮತ್ತು ಮೂಲಭೂತ ಉಪಾಸನೆ. ವಾಯು ಉಪಾವ ಸಂಬಂಧ ಯದಾವಾಯತಿ ವಾಯುಮೇವಾಪ್ತಿ, ಯದಾ ಸೂರ್ಯೋಸ್ತಮೇತಿ ವಾಯುಮೇವಾಪ್ತಿ, ಯದಾ ಚಂದ್ರೋಸ್ತಮೇತಿ ವಾಯುಮೇವಾಪ್ತಿ, ಯದಾ ಆಪತಾನ್ ಚೂಷ್ಯಂತಿ ವಾಯುಮೇವಾಪ್ತಿ, ವಾಯು ಜೀವಯಿತಾನ್ ಸರ್ವಾನ್ ಸಂಬಂಧೆ ಎತ್ತಿ ದೈವ ತಮ್ಮ. ಇದರ ಮೊದಲು ನಾವು ಒಂದು ಸ್ವಲ್ಪ ಸಂಗತಿ ತಿಳ್ಕೊಳ್ತೀವಿ. ದೇವತೆಗಳಲ್ಲಿ ಐದು ದೇವತೆಗಳಿವೆ. ಒಂದು ನಮಗೆ ಬಾಹ್ಯದಲ್ಲಿ ನಾವು ನೆಲದಲ್ಲಿ ಬದುಕುವವರಿಗೆ ಬಹಳ ಮುಖ್ಯವಾಗಬೇಕಾಗಿರ್ತಕ್ಕಂಥದ್ದು ನೀರು, ಬೆಂಕಿ ಮತ್ತು ಗಾಳಿ. ಪೃಥ್ವಿಯಲ್ಲಿ ಇರುವವರಿಗೆ ಹಬ್ಬ ತೇಜಸ್ಸು ವಾಯು, ಆಮೇಲೆ ಆಕಾಶದಲ್ಲಿ ಹಗ್ಗ ರಾತ್ರಿಗಳಲ್ಲಿ ಸುರಿಸುತ್ತದೆ. ಇದೊಂದು ಸಾಮಾನ್ಯ ಒಬ್ಬ ಮನುಷ್ಯನ ನಿತ್ಯ ಜೀವನದಲ್ಲಿ ನಮಗೆ ಪ್ರತ್ಯಕ್ಷವಾಗುವ ದೇವತಾ ಶಕ್ತಿ. ದೇವತೆಗಳು ಕಾಣದೆ ಆ ದೇವತೆಗಳಿಂದ ಅಭಿಮನ್ಯವಾದ ಎಷ್ಟು ವಸ್ತು ಇಲ್ಲದೆ ಬದುಕು ಇಲ್ಲ. ನೀರು ಒಂದು ಒಂದು ಮೊದಲನೇ ನೀರು, ಯಾಕೆಂದ್ರೆ ನೀರಿಲ್ಲದೆ ಉಸಿರಾಟವೇ ಇಲ್ಲ. ಪ್ರಾಣಶಕ್ತಿ ಇಲ್ಲದೆ ನೀರಿನಲ್ಲಿ ಬದುಕುವುದಕ್ಕೆ ಅನ್ನಕ್ಕಿಂತ ಬಹಳ ಮುಖ್ಯವಾದ ವಸ್ತು. ನೀರು ಕುಡಿತಾ ಇದ್ರೆ ಉಪವಾಸ ಇರಬಹುದು, ಅನ್ನಕ್ಕಿಂತ ಪ್ರಯಾಸ ಆಗಬಹುದು, ಸ್ವಲ್ಪ ನಿತ್ರಾಣ ಆಗಬಹುದು, ಅನ್ನದಷ್ಟು ಸ್ಟ್ರೆಂತ್ ಇಲ್ಲದೆ ಇರಬಹುದು, ಅದು ಮನುಷ್ಯ ಸಾಯಿರು. ಹಾಗಾಗಿ ಮನುಷ್ಯನ ಬದುಕಿಗೆ ಮುಖ್ಯ ಆಸರೆಯಾಗಿರ್ತಕ್ಕಂಥ ಉಸಿರು, ಉಸಿರಿಗೆ ಆಸರೆಯಾಗಿರುವಂತಹ ನೀರು. ಹಾಗಾಗಿ ಒಂದು ವಾಯು ಹೊರಗಿನಿಂದ ದಾರಿಯನ್ನ ಉಸಿರಾಡಲಿಕ್ಕೆ ತೆಗೆದುಕೊಳ್ತಕ್ಕಂಥ ಶುದ್ಧ ವಾಯು. ಉಸಿರಾಟ ನಡೆಯಬೇಕಾಗಿದ್ದರೆ ಹೊರಗಿನಿಂದ ನಡೆಸಬೇಕಾಗಿರ್ತಕ್ಕಂಥದ್ದು ನೀರು. ಆಹಾರವನ್ನು ಪ್ರತ್ಯೇಕಿಸುವುದಿಲ್ಲ, ಅಂತರ್ಗತ ನೀರನ್ನು ಮಾತ್ರ ಹೇಳ್ತಾರೆ. ಆಮೇಲೆ ಎರಡನೇ ಒಳಗಿನಿಂದ ಪ್ರಾಣಶಕ್ತಿ ಇದ್ದಾಗ ಇರತಕ್ಕಂಥದ್ದು ಒಳಗಿನಿಂದಲೂ ಬೇಕು. ಒಳಗಿರುತ್ತೆ ಗಾಳಿ ಬೆಳಕು, ಬೆಳಕು ಅಂದ್ರೆ ಬೆಳಕು ಹೌದು, ಅದು ಬೆಂಕಿಯ ಸುಡುವಂತಹ ಯಾವುದು ಪಚನಾದಿಗಳನ್ನ ಮಾಡಲಿಕ್ಕೆ ಒಳಗು ಬೇಕು. ಒಳಗೆ ಪಚನಾದಿಗಳನ್ನ ಮಾಡಲಿಕ್ಕೆ ಬೆಳಕನ್ನ ನೀಡಲಿಕ್ಕೆ ಪಾಕ ಮತ್ತು ಪ್ರಕಾಶ ಈ ಎರಡು ಕಾರ್ಯಗಳಿಗೋಸ್ಕರ ಅಗ್ನಿ ಬೇಕು. ಆಮೇಲೆ ಗಾಳಿ ಬೇಕು, ನೀರು ಬೇಕು. ಇದು ಬದುಕಿಗೆ ಸಂಬಂಧಪಟ್ಟ ವಾತಾವರಣದಲ್ಲಿ ಅವು ನಮ್ಮ ಅನುಭವಕ್ಕೆ ಬರುವಂತಹ ಶಕ್ತಿ. ಆಮೇಲೆ ಇನ್ನೊಂದು ನಮ್ಮ ಬದುಕು ಅಂದ್ರೆ ಹಗಲು ರಾತ್ರಿಗಳ ಸರಬಾಳೆ, ಹಗಲು ರಾತ್ರಿಗಳನ್ನು ಮಾಡತಕ್ಕಂತಹ ಸುರಿಸು. ಇಷ್ಟು ದೇವತಾ ಶಕ್ತಿಗಳು ಹೊರಗಿನಿಂದ ವಾತಾವರಣದಲ್ಲಿ ನಮ್ಮ ಅನುಭವಕ್ಕೆ ಬರತಕ್ಕಂಥ ಒಂದು ದೃಷ್ಟಿಯಿಂದ ಕಣ್ಣಿಗೆ ಅಥವಾ ಪ್ರತ್ಯಕ್ಷಕ್ಕೆ ಗೋಚರವಾಗುತ್ತೆ. ಗಾಳಿ ಕಣ್ಣಿಗೆ ಕಾಣದೇ ಪ್ರತ್ಯಕ್ಷಕ್ಕೆ ಗೋಚರವಾಗತಕ್ಕಂಥ ಐದು ಶಕ್ತಿ. ಈ ಐದು ಶಕ್ತಿಗಳಿಗೆ ನಮ್ಮ ದೇಹದಲ್ಲಿ ಅಧ್ಯಾತ್ಮವಾಗಿ ಐದು ಈ ಕಲವಗಾರ ಉಪನಿಷತ್ತಿನಲ್ಲಿ ನಾವು ಚಿಂತೆ ಮಾಡಿದ್ದೆವು. ಅವರು ನಮಗೆ ಇಂದ್ರಿಯಗಳು ಎಷ್ಟೇ ಇದ್ರು ಐದು ಶ್ರೀಗಳು ತಾಮ ಈತ ಇತರೆ ಎದುರಿದ್ದಾರೆ. ತಾಹ ಈತಾಹ ಶೀರ್ಷನ್ ಶ್ರೀಶ್ರಿತ ಚಕ್ಷು ಶ್ರೋತ್ರ ಗುಣೋ ವಾಕ್ ಪ್ರಾಣ. ಶ್ರೀಗಳು ಐದು ಶ್ರೀ ಐದು ಸಂಪತ್ತು ದೇಹದಲ್ಲಿ. ಅದು ಶ್ರೀ ಅಂದ್ರೆ ಸಂಪತ್ತು ಅಂತ ಒಂದರ್ಥ. ಶಿರಸ್ಸನ್ನು ಆಶ್ರಯಿಸಿಕೊಂಡಿರುವವರು ಶ್ರೀ ಅಂದ್ರೆ ಆಶ್ರಯ, ನಮ್ಮ ಶಿರೋಭಾಗವನ್ನು ಆಶ್ರಯಿಸಿಕೊಂಡಿರುವಂತಹ ಐದು ಸಂಪತ್ತು ಯಾವುದೆಲ್ಲ ಅಂದ್ರೆ ಚಕ್ಷು ಶ್ರೋತ್ರ ಮನಃ ವಾಕ್ ಬಾಯಿ ಇವೈದು ನಮ್ಮ ದೇಹದಲ್ಲಿ ಶಿರಸ್ಸಿನ ಭಾಗದಲ್ಲಿ. ಆದ್ದರಿಂದ ಇದು ಶ್ರೇಷ್ಠ, ಎಲ್ಲಕ್ಕಿಂತ ದೇಹದಲ್ಲಿ ಎತ್ತರದಲ್ಲಿ ಇರತಕ್ಕಂಥ ಇಲ್ಲಿ ಕೆಲವು ಇವೆ. ದಕ್ಷಿಣೇಂದ್ರಿಯ ಅದು ಮೇಲೆ ಇರುವಂತಹ ಬಾಯಿಯೊಳಗೆ ಶಿರಸ್ಸಲ್ಲಿ ಇರುವಂತಹ ಅದನ್ನ ಬಿಟ್ಟುಬಿಟ್ಟು ದಕ್ಷಿಣೇಂದ್ರಿಯವನ್ನು ಬಿಟ್ಟುಬಿಟ್ಟು ಆಮೇಲೆ ಘಾನೇಂದ್ರಿಯದಲ್ಲಿ ಅದನ್ನ ಅಂದ್ರೆ ಜ್ಞಾನದ ಆಸ್ಪೆಕ್ಟ್ ಜ್ಞಾನೇಂದ್ರಿಯದಲ್ಲಿ ಗಂಧವನ್ನು ಗ್ರಹಣ ಮಾಡತಕ್ಕಂಥದ್ದು ಅದನ್ನು ಉಸಿರಾಟ ಮಾಡಿ. ಹಾಗೆ ಜ್ಞಾನೇಂದ್ರಿಯದಲ್ಲಿ ಗಂಧವನ್ನು ಗ್ರಹಿಸುವಂತಹ ಜ್ಞಾನದ ಭಾಗವನ್ನು ರಸನೇಂದ್ರಿಯ ಎರಡು ಜ್ಞಾನೇಂದ್ರಿಯಗಳನ್ನು ಬಿಟ್ಟು ಜ್ಞಾನೇಂದ್ರಿಯವನ್ನು ಜ್ಞಾನೇಂದ್ರಿಯವಾಗಿ ತೆಗೆದುಕೊಂಡೇ ಕರ್ಮೇಂದ್ರಿಯವಾಗ್ತದೆ. ರಸನೇಂದ್ರಿಯವನ್ನು ಬಿಟ್ಟೇ ಬಿಟ್ಟು ಯಾಕೆಂದ್ರೆ ನಮಗೆ ಅಧ್ಯಾತ್ಮದ ಸಾಧನೆಯಲ್ಲಿ ಉಸಿರಿನ ದೇವತೆ ಆ ದೇವತೆಯ ಅಧಿಷ್ಠಾನವಾಗಿ ಉಪಾಸನೆ ಬೇಕಾಗ್ತದೆ. ಯಾವುದು ಕಂಪು ಅದು ವಾಸನೆ ದುರ್ವಾಸನೆ ಉಪಾಸನೆ ಇಲ್ಲ, ನಾಲಿಗೆ ನಮಗೆ ರುಚಿ ನೋಡಿರುವಂತಹದ್ದು ಅದು ಪೂರ್ತಿ ಹೊಟ್ಟೆ ಪಾಡಿರುವಂತಹ ತಲೆಗೆ ಸಂಬಂಧಪಟ್ಟ ಸಂಗತಿ. ಹೊಟ್ಟೆಗೆ ಸಂಬಂಧಪಟ್ಟದಿಂದ ತಲೆಗೆ ಸಂಬಂಧಪಟ್ಟು ಇರತಕ್ಕಂಥ ಕೆಲಸ ಮಾಡುವ ಸಾಹಿತ್ಯಗಳು ಇದೆ. ಕಣ್ಣು ಕಣ್ಣಿನಿಂದ ನೋಡಿ ನಾವು ವಿಷಯ ಬಂದಿದ್ದೇವೆ, ಪ್ರತ್ಯಕ್ಷ ಅನ್ನೋದು ನೇರವಾಗಿ ಕಣ್ಣಿನಿಂದಲೇ ಆಗುವಂಥದ್ದು. ಅದನ್ನು ಕಣ್ಣು ಒಂದು ಜ್ಞಾನ ಮಟ್ಟಿಗೆ ಕಾಣದ ಸಂಗತಿಯನ್ನು ನಾವು ಕೇಳಿದ್ದೀವಿ. ಇದೇ ಮಟ್ಟಿಗೆ ಧರ್ಮದ ಬಗ್ಗೆ ಪಾಪ ಮಟ್ಟಿಗಳ ಬಗ್ಗೆ ಏನಾದರೂ ಕಣ್ಣಿನಿಂದ ನೋಡಿ ತಿಳಿಯುವುದು ಸಾಧ್ಯ ಇಲ್ಲ. ಅದರಿಂದ ಎರಡನೇ ಕಣ್ಣಿಗಿಂತ ಬಹಳ ಮುಖ್ಯವಾದ ಸಂಗತಿ ಆಗುತ್ತೆ. ಯಾಕಂದ್ರೆ ನಮಗೆ ಗೊತ್ತಿರುವಂತಹದ್ದನ್ನ ಕಣ್ಣಿನಿಂದ ನೋಡಬಹುದು, ಯಾವುದಕ್ಕೂ ತಿಳಿಯುವುದೇ ಸಾಧ್ಯ ಇಲ್ಲದ ಸಂಗತಿಗಳನ್ನ ಕಿವಿಯಿಂದ ತಿಳಿಯುತ್ತೇವೆ. ಒಂದು ವೇಳೆ ಮನುಷ್ಯರಿಗೆ ಕಿವಿ ಇಲ್ಲದೆ ಇರುತ್ತಿದ್ರೆ ಅಧ್ಯಾತ್ಮದ ಬಗ್ಗೆ ಭಗವಂತನ ಬಗ್ಗೆ ಉಪನಿಷತ್ತಿನ ಬಗ್ಗೆ ನಾವು ಕೇಳುವುದೇ ಸಾಧ್ಯ ಇಲ್ಲ. ಈ ವಿಷಯ ನಮ್ಮ ಕನ್ನಡದೇ ಆಗುವ ಸಾಧ್ಯ ಇಲ್ಲ. ಹಾಗಾಗಿ ಕಣ್ಣಿಗಿಂತಲೂ ಒಂದು ದೃಷ್ಟಿಯಿಂದ ಕಿವಿ ಶ್ರೇಷ್ಠ. ಅಂದ್ರೆ ಏನಂತಾರೆ ಅಂದ್ರೆ ಕಣ್ಣು ಅನ್ನುವ ಪುರುಷನ ಸಂಪತ್ತು, ಕಿವಿ ಅನ್ನುವ ದೇವತೆಗಳ ಸಂಪತ್ತು. ಯಾಕಂದ್ರೆ ದೈವಿ ವಿಷಯ ಕಿವಿ ಅಂತ ಬರುತ್ತೆ, ಮನುಷ್ಯ ಲೋಕದ್ದು ಕಣ್ಣಿಗೆ ಕಾಣುತ್ತೆ. ಅಂದ್ರೆ ಮನುಷ್ಯ ಸಂಪತ್ತು ಮತ್ತು ದೈವಿ ಸಂಪತ್ತು. ಹೀಗೆ ಕಣ್ಣು ಕಿವಿ ಎರಡು ಬಹಳ ಮುಖ್ಯವಾಗಿ ನಮ್ಮ ಅರಿವಿನ ಸಾಧನಗಳಾಗಿ ಶ್ರೀಗಳ ಸಂಪತ್ತುಗಳು. ಕಿವಿಯಿಂದ ಕೇಳಬೇಕಾಗಿದ್ದರೆ ಬಾಯಿಂದ ಹೇಳ್ಬೇಕಲ್ಲ, ಹೇಳಿದ್ದನ್ನು ಕೇಳು. ಅದರಿಂದ ಶ್ರವಣ ಹೇಗೆ ಹಾಗೆ ಪ್ರವಚನ ಅನ್ನೋದು ಬಾಯಿಂದ. ಜ್ಞಾನದ ಮಾರ್ಗಗಳೇ ಸ್ವಾಧ್ಯಾಯ ಪ್ರವಚನೆ ಏವೇ ದಿನ ಗೋ ಮೌದಲ್ಯ. ಅದರಿಂದ ಬಾಯಿಯಿಂದ ಆಡಬೇಕು, ಕಿವಿಯಿಂದ ಕೇಳಿ. ಇದೇ ಇವತ್ತು ಅಧ್ಯಾತ್ಮದ ತಿಳಿವಿಕೆಂತಕ್ಕಂತಹ ಮಾಧ್ಯಮ. ಹಾಗಾಗಿ ಬಾಯಿಂದೇ ತೊಗೊಂಡು ಇಲ್ಲಿ ಜ್ಞಾನೇಂದ್ರಿಯ ಬಿಟ್ಟುಬಿಟ್ಟು ಕರ್ಮೇಂದ್ರಿಯ ತಗೊಂಡು ಬಾಕಿ ಹೊಡೆಯಿದ್ದಾರೆ. ನನಗೆ ಇದೆ ಬಸವೇಂದ್ರಿಯ, ಅದು ಜ್ಞಾನೇಂದ್ರಿಯ ಅದು ಬೇಡ ನಮಗೆ. ನಮಗೆ ಬಾಗೇಂದ್ರಿಯ ಅದನ್ನು ಪ್ರವಚನ ಮಾಡಿದ ಕರ್ಮೇಂದ್ರಿಯ ಬೇಕು. ಬಾಗೇಂದ್ರಿಯ ಬಹಳ ಮುಖ್ಯವಾಗಿದೆ. ಹೇಳುವಂತಹ ಬಾಯಿ, ಹೇಳುವಂತಹ ಕಿವಿ, ಕಾಣುವಂತಹ ಇವು ಮೂರು ನಿರಂತರ ಜ್ಞಾನ. ಹೇಳಿದ್ದು ಹೇಳುವವನಿಗೆ ಹೇಳಬೇಕಾಗಿದ್ದರೆ ಏನ್ ಹೇಳಬೇಕು ಅನ್ನೋದನ್ನ ಮನಸ್ಸಲ್ಲಿ ಚಿಂತನೆ ಮಾಡಬೇಕು. ಕೇಳುವವನು ಕೇಳಬೇಕಾದ್ರೆ ಹೇಳಿದ್ದು ಅರ್ಥ ಆಗ್ಬೇಕಾಗಿದ್ರೆ ಮನಸ್ಸು ಅದನ್ನ ಮನಸ್ಸು ಅಂತಿದ್ರೆ ಕಣ್ಣಿದ್ದು ಕೇಳಲಿಲ್ಲ, ಕಿವಿದ್ದು ಕೇಳಲಿಲ್ಲ, ಕಣ್ಣಿದ್ದು ಕಾಣೋದಿಲ್ಲ, ಕಿವಿದ್ದು ಕೇಳೋದಿಲ್ಲ, ಬಾಯಲ್ಲಿ ಹೇಳಿದ್ದು. ಹಾಗಾಗಿ ಇದೆಲ್ಲವನ್ನು ನಿಯಂತ್ರಣ ಮಾಡ್ತಕ್ಕಂಥ ಮನಸ್ಸು. ಇದೆಲ್ಲ ನಡಿಬೇಕಾಗಿದ್ರೆ ಪ್ರಾಣದಿಂದ ಉಸಿರಾಗಿಸ್ತಾ ಇದೆ. ಉಸಿರೇ ಇಲ್ಲದೆ ಇದ್ರೆ ಕಣ್ಣಿದ್ದರೆ ಏನು, ಕಿವಿ ಇದ್ದರೆ ಏನು, ಬಾಗಿದ್ದರೆ ಇದ್ದರೆ ಏನು, ಯಾವ್ದು ಕೆಲಸ. ಹಾಗಾಗಿ ಪ್ರಾಣ ಅಂದರೆ ಚಕ್ಷು ಶ್ರೋತ್ರ ಮನಃ ವಾಯು ಪ್ರಾಣ. ಹೀಗೆ ಇದೇ ಐದು ಹೊರಗಿನಿಂದ ಐದಾದ್ರು ಹೊರಗಿನಿಂದ ಏನ್ ಹೇಳಿದೆವು ನಾವು, ಮೊದಲು ವಾಯು ಅದೇ ಆಮೇಲೆ ಸೂರ್ಯ ಅದೇ ಕಣ್ಣ ಆಯ್ತು, ಚಂದ್ರ ಅದೇ ಕಿವಿ ಆಯ್ತು, ಆಮೇಲೆ ಮುಂದೆ ಆಯ್ತು ಅಗ್ನಿ ಅದೇ ಬಾಯಿ ಆಯ್ತು. ಅಗ್ನಿ ಸೂರ್ಯ ಚಂದ್ರ ಪ್ರಾಣ ಇದು ಉಳಿದಿರತಕ್ಕಂಥದ್ದು ನೀರು. ನೀರಿಗೆ ಸಂಬಂಧಪಟ್ಟ ದೇವತೆ ವಾಸ್ತವಿಕವಾಗಿ ವರುಣ. ಒಂದು ವರುಣ ಅಂತ ಇದ್ಬಿಟ್ಟ ಒಂದು ಸ್ವಾರಸ್ಯ ಇದೆ, ಅದು ಒಂದು ಅಸ್ವಾರಸ್ಯ ಇದೆ, ಒಂದು ಸ್ವಾರಸ್ಯ ಇದೆ. ಯಾಕಂದ್ರೆ ಒಂದು ಆರ್ಡರ್ ತಗೊಂಡ್ರೆ ನಾವು ಕೆಳಗಿದ್ದ ಒಂದು ಕೊನೆಗೆ ಹೊರಡುವ. ಆದ್ರೆ ಮನಸ್ಸಿನ ದೇವತೆ ಹೊರಟಿದ್ದೆ ಇಲ್ಲಿ ನೀರು ಮನಸ್ಸಿಗೆ ಸಂಬಂಧಪಟ್ಟಿದ್ದಾರೆ. ಸೂರ್ಯ ಚಂದ್ರನ ಕಣ್ಣು ಕಿವಿಗೆ ಸಂಬಂಧಪಟ್ಟು, ಅಗ್ನಿಯನ್ನು ವಾಗಿಗೆ ಸಂಬಂಧಪಟ್ಟು, ಪ್ರಾಣದೇವರು ಮೂಗಿಗೆ ಸಂಬಂಧಪಟ್ಟು, ಎಲ್ಲ ಸರಿಯಾಯಿತು. ನೀರು ಇದೆ ಅದಕ್ಕೆ ಸಂಬಂಧಪಟ್ಟು ಇಲ್ಲಿ ಮನಸ್ಸಿದೆ. ಹಾಗಾದ್ರೆ ನೀರಿನ ದೇವತೆ ಮತ್ತು ಮನಸ್ಸಿನ ದೇವತೆ ಯಾರು ಇದ್ದು ಇದು ಎರಡಕ್ಕೂ ಕಾಮನ್ ಆಗಿರತಕ್ಕಂಥ ದೇವತೆ ಆಗುತ್ತೆ. ಅದಕ್ಕೆ ಒಂದು ದೃಷ್ಟಿಯಿಂದ ವರುಣ ಆಗುವುದು ಅಗತ್ಯ. ಯಾಕೆಂದ್ರೆ ವರುಣ ಧ್ಯಾನ ದೇವತೆ, ಸಂಕಲ್ಪ ದೇವತಾ ಮಿತ್ರ ಮೊದಲು ಪ್ರಾರ್ಥನೆ ಮಾಡಿ ಮಿತ್ರ ಅವರು ಪ್ರಸನ್ನರಾಗಲಿ. ಯಾಕೆಂದ್ರೆ ಮಿತ್ರ ಏನ್ ಮಾಡ್ತಾನೆ, ನಾನು ಧ್ಯಾನ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ವರುಣ ಧ್ಯಾನ ಮಾಡಿಸ್ತಾನೆ. ಒಬ್ಬ ಸಂಕಲ್ಪದ ದೇವತೆ, ಒಬ್ಬ ಧ್ಯಾನದ ದೇವತೆ. ಅದರಿಂದ ವರುಣ ಧ್ಯಾನದ ದೇವತೆ, ಧ್ಯಾನ ಅಂತ ಮನಸ್ಸು ನಡೆಯುವಂತ. ಹಾಗಾಗಿ ನೀರಿನ ದೇವತೆ ಎಂಬುದು ಬರೇ ಮನಸ್ಸಲ್ಲ, ಮನಸ್ಸನ್ನು ಏಕಾಗ್ರಗೊಳಿಸುವ ದೇವತೆ ವರುಣ. ಹಾಗಾಗಿ ನೀರಿಗೆ ಮತ್ತು ಮನಸ್ಸಿಗೆ ಸಂಬಂಧ ನೀರಿನ ನಿಯಮನ ಅಂತಕ್ಕಂಥದ್ದು ಜಲಕ್ಕೆ ಸಂಬಂಧಪಟ್ಟಿರತಕ್ಕಂಥ ನಿಯಮನ ಎಲ್ಲ ದೇವತೆಗಳಿಗೂ ಇದೆ. ಅಂತ ಮನೋಭಿಮಾನಿ ನಾವು ಜಲಾಭಿಮಾನಿಯನ್ನು ಮನೋಭಿಮಾನಿ ಮಾಡಿಕೊಂಡು ಮನೋಭಿಮಾನಿಗಳನ್ನ ಜಲಾಭಿಮಾನಿಗಳಾಗಿ ನೋಡ್ಬೋದು. ಮನೋಭಿಮಾನಿ ಇದ್ರೆ ಇಂದ್ರ ಕತ್ತೆ ಇಂದ್ರ ಗರುಡಶೇಷ ಮೊದಲು ಅವರು ಕೂಡ ಜಲದ ನಿಯಾಮಕರಬಹುದು. ಹಾಗಾಗಿ ಕೆಲವರು ಇಲ್ಲಿ ಜಲ ನೀರು ಅಂತಂದ್ರೆ ಇಂದ್ರ ಅಂತ ಇಟ್ಟುಕೊಳ್ತಾರೆ. ಇನ್ನೊಂದು ವಿಶೇಷ ಏನಿದೆ ಏನಂದ್ರೆ ಆಪಹ ಅಂತ ಬಹುಜನ ಕೊಡ್ತಾರೆ. ಉಳಿದ ಸೂರ್ಯ ಚಂದ್ರ ವಾಯು ಒಬ್ಬೊಬ್ಬರೇ ಆದ್ರೆ ಆಪಹ ಅನ್ನೋದು ಬಹುಜನ ಇದೆ. ಆ ಬಹುಜನ ಯಾಕೆ ಬಂತು ಅಂದ್ರೆ ನೀರಿನ ದೇವತೆಗಳು ಬಹುಮಂದಿ ಇದ್ದಾರೆ, ಮನಸ್ಸಿನ ದೇವತೆಗಳು ಬಹುಮಂದಿ ಇದ್ದಾರೆ. ಮನೋಭಿಮಾನಿಗಳು ಗರುಡ ಶೇಷ ಮೊದಲು ಒಬ್ಬರು ಮನೋಭಿಮಾನಿಗಳು, ಇಂದ್ರಕಾಮನು ಮನೋಭಿಮಾನಿಗಳು, ಆಮೇಲೆ ಬೃಹಸ್ಪತಿಯು ಮನೋಭಿಮಾನಿ, ಅನಿರುದ್ಧನು ಮನೋಭಿಮಾನಿ, ಚಂದ್ರನು ಮನೋಭಿಮಾನಿ, ನೀರನ್ನು ನಿಯಂತ್ರಿಸತಕ್ಕಂಥ ದೇವತಾ ಶಕ್ತಿ ಇದ್ದಲ್ಲ, ಆಕಾಶದಿಂದ ನೀರನ್ನು ಕೊಡತಕ್ಕಂಥವರು ಪರ್ಜನ್ಯನನ್ನು ನಿಲ್ಲಿಸಿ ಇದ್ದರು. ಹಾಗಾಗಿ ನೀರಿನ ದೇವತೆ, ಇಂದ್ರನನ್ನು ದೇವ ದೇವತೆ. ಆಮೇಲೆ ವರುಣನು ದೇವ ದೇವತೆ, ಪರ್ಜನ್ಯನು ದೇವ ದೇವತೆ. ಈ ಅನೇಕ ದೇವತೆಗಳು ನೀರಿನ ನಿಯಾಮಕರಿದ್ದಾರೆ, ಮನೋ ನಿವಾರಣೆ. ಇಲ್ಲಿ ಎಲ್ಲರನ್ನೂ ನಿಯಂತ್ರಿಸುವ ಹೊರಗಿನಿಂದ ವಾಯು, ಹೊರಗಿನಿಂದ ಚಕ್ಷು, ಶ್ರೋತ್ರ, ಮನೋವಾಕ್, ಪ್ರಾಣ, ಇಲ್ಲಿ ಐದು ದೇವತೆಗಳು. ನಾವು ಈ ಸದ್ಯಕ್ಕೆ ವರುಣನ ನಿಂತ್ಕೊಂಡು ಉಳಿದ ಅನೇಕ ದೇವತೆಗಳು ಹೇಳಿದರು. ಕಣ್ಣಿನ ದೇವತೆ ಸೂರ್ಯ, ಕಿವಿಯ ದೇವತೆ ಚಂದ್ರ, ಮನಸ್ಸಿನ ದೇವತೆ ಅಂದ್ರೆ ಜ್ಞಾನದ ದೇವತೆ ವರುಣ, ವಾಗಿಂದ್ರ ದೇವತೆ ಅಗ್ನಿ, ಆಮೇಲೆ ಪ್ರಾಣ ವಾಯು. ಈ ಒಳಗೆ ಐದು ದೇವತೆಗಳು. ಇವರೇ ನಮ್ಮ ಮುಖ್ಯವಾದ ಬೌದ್ಧಿಕ ವ್ಯಾಪಾರವನ್ನು ನಿಯಂತ್ರಿಸತಕ್ಕಂತಹ, ಶಿರಸ್ಸಿನಲ್ಲಿ ಕೂತು ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸತಕ್ಕಂತಹ ಆಧ್ಯಾತ್ಮಿಕವಾದ ಐದು ದೇವತೆಗಳು. ಹೊರಗಿನಿಂದಲೂ ಅವರೇ ಬಹಳ ಮುಖ್ಯವಾಗಿ ಬದುಕನ್ನು ನಿಯಂತ್ರಿಸುವ ಸೂರ್ಯಚಂದ್ರರಾಗಿ, ಕಾಲನಿಯಾಮಕರಾಗಿ. ಕಾಲನಿಯಾಮಕರಷ್ಟೇ ಅಲ್ಲ, ಸೂರ್ಯಚಂದ್ರನಿಂದಲೇ ನಮ್ಮ ಬದುಕು ಹಗಲು ರಾತ್ರಿ ಅಷ್ಟೇ ಅಲ್ಲ. ಸೂರ್ಯನಿಂದಾಗಿಯೇ ಮಳೆ ಬೆಳೆ, ಸೂರ್ಯ ಕೆಳಗಡೆ ಕಳೆಯಲಿಂದ ನೀರನ್ನು ಮೇಲಕ್ಕೊಂಡು ಹೋಗಿ ಅದನ್ನು ಬೆಂಗಳೂರು ಮಾಡಿ ಮಳೆ ಸುರಿಸಿದ್ರಿಂದ ಬೆಳೆ ಬೆಳೆಯಿತು. ಬೆಳೆ ಬೆಳೆದಿದ್ದರಿಂದ ನಾವು ಬದುಕಿದ್ದೀವಿ. ಒಂದು ವೇಳೆ ಸೂರ್ಯ ನೀರನ್ನು ಆವಿ ಮಾಡಿ ಮಳೆ ಬರೆಸದೇ ಇರುತ್ತಿದ್ರೆ, ಮಳೆ ಬಾರದಿದ್ರೆ ಈ ಜನರಲ್ಲಿ ಯಾವುದೇ ಬೆಳೆ ಬೆಳೆಯುತ್ತಿರಲಿಲ್ಲ. ಬೆಳೆ ಬೆಳೆಯದಿದ್ದರೆ ಮನುಕುಲವು ಬೆಳೆಯುತ್ತೆ. ಹಾಗಾಗಿ ನಮ್ಮ ಬದುಕಿನ ಮುಖ್ಯ ಶಕ್ತಿಯಾಗಿ ಹೊರಗಿನಿಂದ ಸೂರ್ಯ ಇದ್ದಾರೆ. ಸೂರ್ಯ ಮಾತ್ರವಲ್ಲ, ಈ ವನಸ್ಪತಿಗಳಿವೆ ಎಲ್ಲ ತರುಲತೆಗಳು, ಅದಕ್ಕೆ ವಿಶೇಷವಾದಂತಹ ಅಭಿಮಾನಿ ಚಂದ್ರ. ಅದರಿಂದ ಚಂದ್ರನ ಬೆಳದಿಂಗಳು ಬೆಳೆದೇ ಇದ್ದರೆ ವನಸ್ಪತಿಗಳು ಬೆಳೆಯುತ್ತವೆ. ಅಷ್ಟೇ ಅಲ್ಲ, ಬೆಳದಿಂಗಳ ಪಾದದಿಂದ ವನಸ್ಪತಿಗಳಲ್ಲಿ ವಿಶೇಷ ಶಕ್ತಿ ನಿರ್ಮಾಣ ಆಗ್ತದೆ. ಆ ಒಂದೊಂದು ಗಿಡಗಳನ್ನು ಹಿಂದಿನ ಕಾಲದಲ್ಲಿ ಇದನ್ನು ಬಹಳ ಅಬ್ಸರ್ವ್ ಮಾಡಬಹುದು, ಈಗ ಜನ ಮರೆತು ಬಿಟ್ಟಿದ್ದಾರೆ. ಒಂದು ಗಿಡವನ್ನ ಯಾವಾಗ ಕಡಿಯಬೇಕು, ಅದನ್ನು ಮೂವತ್ತೈದು ದಿವಸ ಕಳೆದರೆ ಅದರಲ್ಲಿ ಶಕ್ತಿ ಕ್ರಾಸ್ ಆ ಸ್ಟ್ರೆಂತ್ ಕಮ್ಮಿ ಇರ್ತದೆ, ಬೇಗ ಹಾಳಾಗುತ್ತೆ. ಮನೆ ಕಟ್ಟಬೇಕಾಗಿದ್ರೆ ಅದು ನೂರಾರು ವರ್ಷ ಮನೆ ಬರಬೇಕು, ಅಂದ್ರೆ ಮೂವತ್ತು ದಿವಸ ಅದು ಕಳೆಯುತ್ತಿಲ್ಲ. ಅವತ್ತು ಚಂದ್ರನ ಬೆಳಕು ಬಿಡದೇ ಇರುವುದರಿಂದ ಅದರ ಶಕ್ತಿ ಕಮ್ಮಿ ಇರ್ತದೆ. ಹೀಗೆ ಔಷಧದಲ್ಲಿ ಕೂಡ ಯಾವ ಯಾವ ದಿವಸ ಆ ಔಷಧದಲ್ಲಿ ಶಕ್ತಿ ವಿಶೇಷ ಇದೆ, ಯಾವ ಗಿಡ ಮೂಲಕ ಇರ್ತಕ್ಕಂಥದ್ದು ವ್ಯವಸ್ಥೆ. ಹೀಗೆ ಸೋಮ ಅಂತ ಹೆಸರು ಅವರಿಗೆ, ಸೋಮಲತೆ. ಯಜ್ಞದಲ್ಲಿ ಯಾವುದನ್ನು ಸೋಮರಸವನ್ನ ಹಾಕಿ ಯಜ್ಞ ಮಾಡ್ತಿದ್ರು, ಸೋಮಪಾನ ಮಾಡ್ತಿದ್ರು, ಅದರ ಮುಖ್ಯ ಅಭಿಮಾನ ದೇವತೆ ಚಂದ್ರ. ಹಾಗಾಗಿ ವನಸ್ಪತಿಗಳಿಗೆ ವಿಶೇಷ ಶಕ್ತಿ ಕೊಡತಕ್ಕವರು. ಮಳೆ ಬರೆಸಿ ವನಸ್ಪತಿಗಳನ್ನು ಹುಟ್ಟಿಸುವ ಸೂರ್ಯ ಆದರೆ, ವನಸ್ಪತಿಗಳಲ್ಲಿ ವಿಶೇಷ ಶಕ್ತಿಯನ್ನು ಕೊಡತಕ್ಕವ ಅದರಲ್ಲಿ ನಮಗೆ ದೇಹಕ್ಕೆ ಪೋಷಕಾಂಶವನ್ನು ಹೆಚ್ಚಿಸುವ ಚಂದ್ರ. ಈಗ ಸೂರ್ಯಚಂದ್ರನು ನಮಗೆ ಬದುಕಿನ ಆಧಾರಗಳು ಕಾಲನಿಯಾಮಕ ಶಕ್ತಿ. ಅಗ್ನಿ ಅಂತೂ ಆಯ್ದೇನೆ, ಅಗ್ನಿ ಇಲ್ಲದೆ ಇದ್ರೆ ಏನು ನಡೆಯೋದಿಲ್ಲ. ಪ್ರಪಂಚದಲ್ಲಿ ಸೃಷ್ಟಿಯಾಗಲಿಕ್ಕೆ ಬೇಕಾಗಿರತಕ್ಕಂಥ ಮೂಲ ದ್ರವ್ಯಗಳು ಮಣ್ಣು, ನೀರು, ಬೆಂಕಿ. ಈ ಮಣ್ಣಿನಲ್ಲಿ ನಮಗೆ ಮತ್ತೆ ಎರಡು ಬೇಕಾಗಿ ನೀರು ಮತ್ತು ಬೆಂಕಿ. ಸರಿ, ಅದು ಅದನ್ನು ನಾವು ಹೇಳಬಹುದು ನೀರು, ಬೆಂಕಿ, ಸೂರ್ಯಚಂದ್ರ, ಇದೆಲ್ಲವನ್ನು ನಿಯಂತ್ರಿಸತಕ್ಕಂಥ ವಾಯು. ಹೀಗೆ ಹೊರಗಿನಿಂದಲೂ ನಮಗೆ ಬೇಕಾಗಿರತಕ್ಕಂಥ ಮೂಲ ದ್ರವ್ಯಗಳು, ಇದು ಹೊರಗೆ ಬೇಕಾಗಿರತಕ್ಕಂಥ ದೇಹದ ಒಳಗೆ ಬಿಡಾಟದಲ್ಲಿ ಬೇಕಾಗಿರತಕ್ಕಂಥ ವಾಯು. ಈ ಪಂಚಮುಖದಿಂದ ಪ್ರಾಣದೇವರು ಪ್ರಸರಿ ಇದೆ. ಆದ್ರೆ ಪ್ರಾಣದೇವರು ಪಂಚರೂಪಿ, ಪ್ರಾಣಾಪಾನ ಜ್ಞಾನ ಸ್ನಾನ ಸಮಾನ. ಆ ನೆಲೆಯಿಂದ ಪಂಚರೂಪ ಪ್ರಾಣನ ಉಪಾಸನೆ ಹೇಳ್ತಾನೆ. ವಾಯುವಾವ ಸಂವರ್ಗ ಯದಾವ ಅಗ್ನಿ ಉದ್ವಾಯತಿ ವಾಯುಮೇವ ಅಪ್ಯೇತಿ, ಯದಾ ಸೂರ್ಯೋ ಅಸ್ತಮೇತಿ ವಾಯುಮೇವ ಅಪ್ಯೇತಿ. ಇವಾಗ ಅಗ್ನಿ ಉದ್ವಾಯತಿ ಯದಾ ವೈ ಅಗ್ನಿ ಉದ್ವಾಯತಿ, ಬೆಂಕಿ ನಂದಿತು, ಬೆಂಕಿ ಆಗು, ಬೆಂಕಿ ನಂದು. ಅದೇನಾಗುತ್ತೆ ಅವಾಗ ಬೆಂಕಿ ನಂದಿತು, ಏನಾಯ್ತು ಬೆಂಕಿ, ಎಲ್ಲಿಗೆ ಹೋಯ್ತು ಅಂದ್ರೆ, ಅದೀಗ ದೀಪಶಿಖೆ ಇರ್ತದೆ. ನಾವು ಅದನ್ನು ಆರಿಸಬೇಕಾಗಿದ್ರೆ ಸಾಮಾನ್ಯ ಬೆಂಕಿ ಆರಿಸುವುದು ಅಂತ ಹೇಳೋದಿಲ್ಲ ಕನ್ನಡದಲ್ಲಿ. ಅದಕ್ಕೆ ಹುಡುಗಿಯನ್ನು ಹಳ್ಳಿಯಲ್ಲಿ ಹೆಣ್ಮಕ್ಕಳು ಬೆಂಕಿ ಆರಿಸು, ಬೆಂಕಿ ನಂದಿಸು ಅಂತ ಹೇಳ್ತಾರೆ. ನಮ್ಮ ಕಡೆ ಬೆಂಕಿ ದೊಡ್ಡದು ಮಾಡುದು ಮಾಡಿ ಆರಿಸುತ್ತೆ ಅಂತ ಹಚ್ಚೋದು ಆರಿಸುತ್ತೆ. ಆದ್ರೆ ಆರಿಸು ಹೇಳಬಾರ್ದು ಕನ್ನಡದಲ್ಲಿ ಅಂತ. ಬೆಂಕಿ ದೊಡ್ಡದು ಮಾಡುದು, ಬೆಂಕಿ ದೊಡ್ಡದು ಮಾಡುದು ಅಂದ್ರೆ ಅದಕ್ಕೆ ಆರಿಸುತ್ತೆ. ಅದು ಅರ್ಥ ಅದೇ ಹೇಳಬಾರ್ದು. ಭಯ ಕೆಲವು ಭಯ ಯಾಕೆಂದ್ರೆ ನಮ್ಮ ಒಳಗೆ ಪ್ರಾಣಾಗ್ನಿ ಆರಬಾರ್ದು ಅಂತ ಭಯ. ಒಳಗೆ ಪ್ರಾಣಾಗ್ನಿ ಆದ್ರೆ ಹಾವು, ಹಾವು ಅಂದ್ರೆ ಭಯ, ಅದಕ್ಕೆ ಹಾವು ಒಳ್ಳೇದು ಗೊತ್ತು. ಒಳ್ಳೆಯದು ನಮ್ಮ ಕಡೆ ಆಗಿರುತ್ತೆ. ಹಾಗೆ ಯಾವುದೋ ಒಂದು ನಮಗೆ ಜೀವಕ್ಕೆ ಪರಿವಾರ ವಸ್ತುಗಳನ್ನ ನೇರ ಹೇಳದೆ ಇರುವ ಒಂದು ಅದು ಸಾವಿರ ಮೇಲೆ ಬೆಂಕಿ ಆರಿಸುವುದು ಹೇಳುವಂತೆ ಸಂಸ್ಕೃತದಲ್ಲಿ ಬೆಂಕಿ ತೊಡೆದು ಮಾಡುವಂತ ಹೇಳುತ್ತೆ. ದೀಪ ನಿರ್ವಾಪಣ ಅಂತ ಹೇಳಿ ದೀಪ ಆರಿಸುವುದು ಸಂಸ್ಕೃತದಲ್ಲಿ ಸಾವಿರ ಭಯ ಇರುವವರಿಗೆ ಸಂಸ್ಕೃತ ಹೇಳಿದ್ದೆ. ಸಾವಿಗೆ ಸಿದ್ಧವಾದವರು ಸಂಸ್ಕೃತ ಬದುಕಿನ ಆಸೆ ಬಿಟ್ಟವರು ಸಂಸ್ಕೃತ ಅದರಲ್ಲಿ ದೀಪವನ್ನು ಆರಿಸುವುದು ಅಂತ ಹೇಳಿ ಯದಾವ ಅಗ್ನಿ ಉದ್ವಾಯತಿ ಅಂದ್ರೆ ಬೆಂಕಿ ಆರುವಾಗ ಅದು ಎಲ್ಲಿ ಹೋಗ್ತದೆ ಅಂದರೆ ಬೆಂಕಿ ಆರುವಂತೆ ಹೇಗೆ ಸಾಮಾನ್ಯ ಬೆಂಕಿ ಆರಬೇಕಾಗಿದ್ರೆ ನಮ್ಮ ಗಾಳಿ ಹೋಗ್ತೀವಿ ಕೈಯಿಂದ ಜೋರಾಗಿ ಗಾಳಿ ಬಿಸಿಲಿರಬೇಕು ಮತ್ತೆ ಕನ್ನಡಿಯಲ್ಲಿ ಮಾಡದೆ ಹೋಗುತ್ತೆ. ಹಾಗಾದ್ರೆ ಬೆಂಕಿ ಎಲ್ಲಿ ಹೋಗುತ್ತೆ ಲಯ ಬೇಕು ಅದನ್ನ ಗಾಳಿ ಸ್ವೀಕರಿಸಿದ್ದು ಅಗ್ನಿಶಕ್ತಿಯನ್ನು ಗಾಳಿ ಸ್ವೀಕರಿಸಿದ್ದು ಗಾಳಿಯಲ್ಲಿ ಲಯ ಹೊಂದಿದ್ದು ಯದಾವ ಅಗ್ನಿ ಉದ್ವಾಯತಿ ವಾಯುಮೇವ ಬೇಕು ಗಾಳಿ ಅದನ್ನು ಸ್ವೀಕಾರ ಮಾಡಿಕೊಂಡು ಅಗ್ನಿಶಕ್ತಿಯನ್ನ ಗಾಳಿಯಲ್ಲಿ ಅಂತ ಮಾಡಿಸಿದ್ರು. ಅಗ್ನಿ ನಾಶವಾದಾಗ ಇದು ಎಲ್ಲಿ ತನಕ ಅಂದ್ರೆ ಪ್ರಳಯ ಕಾಲದಲ್ಲಿ ಅಗ್ನಿ ನಾಶವಾಯಿತು ಎಲ್ಲವೂ ನಾಶ ಆಗುತ್ತೆ. ಪ್ರಳಯ ಕಾಲ ಅಗ್ನಿ ನಾಶವಾಗುವಾಗ ಎಲ್ಲಿ ಹೋಯ್ತು ಎಲ್ಲಾ ದೇವತೆಗಳು ವಾಯುದೇವರಿಂದ ಸಿಗು ವಾಯುಮಪ್ಪೇತಿ ವಾಯುಮೇವ ಅಪ್ಪೇತಿ ವಾಯುವಿನಲ್ಲಿ ಹೋಗಿ ಸೇರಿದೆ. ಯದಾ ಸೂರ್ಯ ಅಸ್ತಮೇತಿ ಸೂರ್ಯ ಮುಳುಗಿದ ಸೂರ್ಯ ಮುಳುಗುವುದು ಅಂದ್ರೆ ಬೆಂಕಿ ಆದ್ರೆ ಹಾಡಿದ್ದು ನಮ್ಮ ಕಣ್ಣಿ ಕಾಣುವುದಿಲ್ಲ ಸೂರ್ಯ ಮುಳುಗುವುದಿಲ್ಲ. ಸೂರ್ಯ ಮುಳುಗುವುದು ಅಂದ್ರೆ ಏನು ಸೂರ್ಯ ಮುಳುಗುವುದು ಅಂತಂದ್ರೆ ಇನ್ನೊಂದು ಖಂಡಾಂತರಕ್ಕೆ ಹೋಗುವುದು. ಭಾರತದಲ್ಲಿ ಇದ್ದ ಸೂರ್ಯ ಇಲ್ಲಿ ಮುಳುಗಿದ ಅಂದ್ರೆ ಅಮೆರಿಕದಲ್ಲಿ ಕಾಣಿಸಿದ ಚಲನೆಯಿಂದ ನಮಗೆ ಕಾಣಿಸದೇ ಇದ್ದ ಜಾಗಕ್ಕೆ ಹೋಗುವುದು ಅಂದ್ರೆ ವಾತಾವರಣ ಭೂಮಿಯವರೆಗೆ ಇರ್ತಕ್ಕಂತಹ ವಾತಾವರಣದಲ್ಲಿ ಬೇರೆ ವಾತಾವರಣವನ್ನು ನಾವು ಪ್ರವೇಶಿಸುತ್ತೇವೆ. ಹಾಗಾಗಿ ಈ ವಾತಾವರಣವನ್ನು ಬಿಟ್ಟು ಆ ವಾತಾವರಣವನ್ನು ಪ್ರವೇಶಿಸುತ್ತೆ. ವಾಯುದೇವರಲ್ಲೇ ಇನ್ನೊಂದು ವಾಯುದೇವರ ಇನ್ನೊಂದು ಮುಖದಲ್ಲಿ ಹೋಗಿ ಸೇರಿಕೊಳ್ಳುವುದಕ್ಕೆ ಉದಿಸುವುದು ಅಂದ್ರೆ ಒಂದು ವಾತಾವರಣ ಕಾಣಿಸುವುದು ಕತ್ತುವುದು ಅಂದ್ರೆ ಒಂದು ವಾತಾವರಣ ಕಾಣಿಸುವುದು. ಹಾಗಾಗಿ ಸೂರ್ಯ ಮುಳುಗಿದ ಅಥವಾ ಸೂರ್ಯ ಮುಳುಗಲಿಲ್ಲ ವಾಯು ಶಕ್ತಿಯಲ್ಲಿ ಅವನು ಅಂತರ್ಗತನಾದ ಅದೇ ಪ್ರಳಯ ಕಾಲದಲ್ಲಿ ಸೂರ್ಯ ಮುಳುಗಿದ ಮನುಷ್ಯ ಅವಾಗೇನಾದ ಎಲ್ಲ ದೇವತೆಗಳು ವಾಯುದೇವರು ಸೇರಿದಾಗ ಸೂರ್ಯ ಸೇರಿದ ಸೂರ್ಯನು ವಾಯುದೇವರು ಸೇರಿಕೊಂಡ ಯದಾ